ಕಾಳೆಬೆಳಗುಂದಿ ಗ್ರಾಮದಲ್ಲಿ ಹೆಚ್ಚಿನ ಮತ ಚಲಾವಣೆಗೆ ಈ ಬಾರಿ ವಿಶೇಷ ಆಸ್ಥೆ ವಹಿಸಲಾಗಿದೆ. ಮತದಾನ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸುವ ಯತ್ನ ಮಾಡಲಾಗುತ್ತಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಪವಿತ್ರ ರಂಜಾನ್ ಮಾಸದ ಕೊನೆಯ ದಿನವಾದ ಈದ್ ಉಲ್ ಫಿತರ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಇಂದು ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಈದ್ಗಾ ಮೈದಾನ ಮತ್ತು ಮಸೀದಿಗಳಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯ ಸಾಮಾನ್ಯವಾಗಿತ್ತು. ಹಬ್ಬದ ಪ್ರಾರ್ಥನೆಗೂ ಮುನ್ನ ದಾನ ಮಾಡುವುದು ಹಿಂದಿನಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ದೇಹ, ಮನಸ್ಸು ಮತ್ತು ಆತ್ಮಶುದ್ದಿಯೊಂದಿಗೆ ಸನ್ಮಾರ್ಗದೆಡೆಗೆ ಸಾಗುವುದೇ ಉಪವಾಸದ ಮುಖ್ಯ ಉದ್ದೇಶವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಹಾಗೂ ದೇವನಹಳ್ಳಿ ತಾಲೂಕುಗಳಲ್ಲಿ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತರ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯನಗರ ಜಿಲ್ಲೆಯಾದ್ಯಂತ ಈದ್ ಉಲ್ ಫಿತರ್ ಹಬ್ಬ ಆಚರಿಸಲಾಯಿತು. ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಹಬ್ಬ ಆಚರಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲೂ ಇಂದು ಮುಸ್ಲಿಂ ಬಾಂಧವರು ಹಬ್ಬ ಆಚರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮೀಪದ ಮಸೀದಿ ಮುಂಭಾಗದಿಂದ ಪ್ರಶಾಂತ ನಗರದ ಈದ್ಗಾ ಮೈದಾನದವರೆಗೂ ಸಾವಿರಾರು ಮುಸ್ಲಿಂ ಬಾಂಧವರು ಮೆರವಣಿಗೆ ನಡೆಸಿ ನಂತರ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಮೃತ ಸರೋವರ ನಿರ್ಮಾಣದಡಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಕೆರೆ ಕಾಮಗಾರಿ ಸ್ಥಳದಲ್ಲಿ ರೋಜ್ಗಾರ್ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಶಾಂತ್ ರಾವ್, ಊರಿನ ಅಭಿವೃದ್ಧಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನೆರವಾಗುತ್ತಿದೆ ಮತ್ತು ಗ್ರಾಮೀಣ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಮನ್ರೇಗಾ ಯೋಜನೆಯಡಿ ಕೆರೆ ಅಭಿವೃದ್ಧಿ, ರಸ್ತೆ ಕಾಮಗಾರಿ, ಚರಂಡಿ ನಿರ್ಮಾಣ ಸೇರಿದಂತೆ ಹಲವು ಕಾಮಗಾರಿಗಳು ನಡೆಯುತ್ತಿವೆ. ಆದ್ದರಿಂದ ಕೂಲಿಕಾರರು ತಾವು ಕೆಲಸಕ್ಕೆ ಬರುವುದರೊಂದಿಗೆ ತಮ್ಮ ಸುತ್ತಲಿರುವವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆತರಬೇಕು. ಉದ್ಯೋಗ ಖಾತರಿ ಯೋಜನೆಯಡಿ ಸಿಗುವ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಟರಾಜ್ ನಾಯ್ಕ ಮಾತನಾಡಿ, 60 ವರ್ಷ ಮೇಲ್ಪಟ್ಟವರು, ದಿವ್ಯಾಂಗರು, ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಶೇಕಡ 50ರ ರಿಯಾಯಿತಿಯಲ್ಲಿ ಕೆಲಸ ನೀಡಿ ಪೂರ್ತಿ ಕೂಲಿ ನೀಡಲಾಗುತ್ತಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕುತೂಹಲ ಕೆರಳಿಸಿದ್ದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿಯವರ ನಾಮಪತ್ರ ಸ್ವೀಕೃತವಾಗಿದೆ ಎಂದು ಚುನಾವಣಾಧಿಕಾರಿ ಡಾ ರಾಜೀವ್ ಕೋಲೇರ್ ತೀರ್ಪು ನೀಡಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಾದ್ಯಂತ ಚೆಕ್ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದ್ದು ನೀತಿ ಸಂಹಿತೆ ಜಾರಿಯಾದ ನಂತರ 97 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ಮತದಾನ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಮತದಾನದಿಂದ ಯಾರೂ ದೂರ ಉಳಿಯಬಾರದು ಎಂದು ಧಾರವಾಡ ಜಿಲ್ಲೆಯ ಚುನಾವಣಾ ರಾಯಭಾರಿ ಹಾಗೂ ಖ್ಯಾತ ಗಾಯಕ ಪಂಡಿತ್ ವೆಂಕಟೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಆರಂಭಿಸಲಾದ ಸಹಾಯವಾಣಿ ಕೇಂದ್ರಕ್ಕೆ ಸಾಮಾನ್ಯ ವೀಕ್ಷಕರಾದ ಅವಿನಾಶ್ ಸಂಪಾವತ್ ಹಾಗೂ ಸುಖಲಾಲ್ ಅವರುಗಳು ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾಧಿಕಾರಿ ಎಂಎಲ್ ವೈಶಾಲಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಬಿ ಸುಶೀಲ ಅವರುಗಳು ಸಹಾಯವಾಣಿ ಮತ್ತು ನಿಯಂತ್ರಣ ಕೊಠಡಿ ಕಾರ್ಯ ಕುರಿತು ಚುನಾವಣಾ ವೀಕ್ಷಕರಿಗೆ ವಿವರ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ನಾಮಪತ್ರ ಪರಿಶೀಲನಾ ಕಾರ್ಯ ನಡೆದಿದ್ದು 7 ನಾಮಪತ್ರಗಳು ತಿರಸ್ಕೃತವಾಗಿದ್ದು 72 ನಾಮಪತ್ರ ಕ್ರಮಬದ್ದವಾಗಿವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. 64 ಪುರುಷ ಅಭ್ಯರ್ಥಿಗಳು ಮತ್ತು 8 ಮಹಿಳಾ ಅಭ್ಯರ್ಥಿಗಳ ನಾಮಪತ್ರಗಳು ಸಮರ್ಪಕವಾಗಿವೆ. ಇನ್ನು ಹವಾವರ್ತಮಾನ. ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಕುಂದಗೋಳ, ದೊಡ್ಡಬಳ್ಳಾಪುರ, ಕನಬುರ್ಗಿ, ಚಿಂಚೋಳಿ, ಪಾವಗಡ, ಗೌರಿಬಿದನೂರು, ಯಗಟಿ, ಭಾಗಮಂಡಲ 2, ಬೆಳಗಾವಿ ವಿಮಾನ ನಿಲ್ದಾಣ, ಗುತ್ತಲ್, ರಾಣೆಬೆನ್ನೂರು, ಬಸವನ ಬಾಗೇವಾಡಿ, ಬಂಡೀಪುರ, ಹುಣಸೂರು, ಶಿವಮೊಗ್ಗ, ಕುಣಿಗಲ್, ಹುಚ್ಚಂಗಿದುರ್ಗದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 39.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಬೀದರ್, ಕೊಪ್ಪಳ, ರಾಯಚೂರು, ಬೆಳಗಾವಿ ಸೇರಿದಂತೆ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ಜಿಲ್ಲಾ ಸ್ವೀಪ್ ಸಮಿತಿಗಳಿಂದ ಜಾಗೃತಿ ಕಾರ್ಯಕ್ರಮ. ಸಿಂಗಾಪುರದ ಎರಡು ಉಪಗ್ರಹಗಳನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದ ಇಸ್ರೋ. ನಾಡಿನಾದ್ಯಂತ ಮುಸ್ಲಿಂ ಬಾಂಧವರಿಂದ ಈದ್ ಉಲ್ ಫಿತರ್ ಆಚರಣೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 5:56:08. ಇನ್ನೀಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಕಲಿತ ಕಲಿವ ಯುವತಿ ಯುವಕ ರಾಮನಗರ ಜನ ಸೇವಕ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವ ವಂದೆ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವ ವಂದೆ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ. ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 7:06. ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆ ಬೇಸಾಯ ಈ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ಪಿಎಂ ಜಗದೀಶ್. ನಂತರ ಜನಪದ ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೆಲವು ಪ್ರಕಟಣೆಗಳು. ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾಕ್ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕತೆ, ಈಗೆಲ್ಲ ಸ್ಪೀಡ್. ಹೇಳಿದ ಟೈಮ್ಗಿಂತ ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? ಬಿಜೆಪಿ ಸರ್ಕಾರ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಹೌದಾ, ಬಿಜೆಪಿ ಕೆಲಸ ಸೂಪರ್ ಗುರು. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. हनी और सुंदर बाल सिर्फ एक दिन में. प्रिय उपभोक्ताओं, ये एक भ्रामक विज्ञापन है. भ्रामक विज्ञापन देने वाले हो जाएं सावधान. केंद्रीय उपभोक्ता संरक्षण प्राधिकरण यानी CCPA ने भ्रामक विज्ञापनों की रोकथाम के लिए कड़े दिशा निर्देश बनाए हैं, जिनका उल्लंघन करने पर CCPA किसी भी भ्रामक विज्ञापन के लिए निर्माताओं, विज्ञापनदाताओं या प्रचारकों पर जुर्माना लगा सकती है. यही नहीं, इंडोर्सर्स यानी प्रचारकों पर प्रतिबंध लगाया जा सकता है. उपभोक्ता मामले विभाग, भारत सरकार. ರೈತ ಬಾಂಧವರೇ, ಬಾಳೆ ಬೆಳೆ ಬೇಸಾಯ ಈ ಕುರಿತು ಇನ್ನೀಗ ಡಾಕ್ಟರ್ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಸುನೀತಾ ಅವರೇ. ನಮಸ್ಕಾರ ಸರ್. ಬಾಳೆ ನಮ್ಮ ಮುಖ್ಯವಾದ ಹಣ್ಣಿನ ಬೆಳೆ. ಹೌದು ಸರ್. ನಾವು ವರ್ಷವಿಡೀ ಈ ಬಾಳೆಯನ್ನು ಮಾರುಕಟ್ಟೆಯಲ್ಲಿ ಕಾಣ್ತೇವೆ. ಹೌದು. ಏಕೆಂದರೆ ಇದಕ್ಕೆ ಬೇಡಿಕೆನೂ ಕೂಡ ಹೆಚ್ಚು, ವಿಶೇಷವಾಗಿ ಹಬ್ಬಗಳ ಸಂದರ್ಭದಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ಬೇಡಿಕೆ ಇರುತ್ತೆ. ಆದ್ದರಿಂದ ನಮ್ಮ ರೈತ ಬಾಂಧವರು ಬಾಳೆ ಬೆಳೆಯನ್ನು ಹೆಚ್ಚು ಬೇಸಾಯ ಮಾಡೋದಕ್ಕೆ ಬಯಸ್ತಾರೆ. ಆದ್ದರಿಂದ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಆಯಿತು ಸರ್. ಮೊದಲಿಗೆ ಈ ಬಾಳೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ರಾಜ್ಯದಲ್ಲಿ ವಿವಿಧ ಹಣ್ಣಿನ ಬೆಳೆಗಳ ಕ್ಷೇತ್ರ ಹೆಚ್ಚುತ್ತಾ ಇದೆ. ಬಾಳೆಯು ಮಾವಿನ ನಂತರ ನಮ್ಮ ದೇಶದ ಪ್ರಮುಖ ಬೆಳೆಯಾಗಿದೆ. ಪ್ರತಿಯೊಬ್ಬರು ತಿನ್ನಲು ಬಯಸುವ ಬಾಳೆಹಣ್ಣು ಜೀವಸತ್ವ, ಖನಿಜ, ಲವಣಾಂಶಗಳು ಹಾಗೂ ಶೇಕಡ 27% ಶರ್ಕರಾ ಪಿಷ್ಟವನ್ನು ಹೊಂದಿದ್ದು ಶಕ್ತಿ ಆಗರವಾಗಿದೆ. ಅಲ್ಲದೆ ವರ್ಷವಿಡೀ ನಿರಂತರವಾಗಿ ಬೆಳೆಯುವ, ರಸಗೊಬ್ಬರಗಳಿಗೆ ಸ್ಪಂದಿಸುವ, ಉತ್ತಮ ಇಳುವರಿ ನೀಡುವ ಮತ್ತು ನಿರಂತರವಾಗಿ ಬೇಡಿಕೆ ಇರುವ ಏಕೈಕ ಹಣ್ಣು ಬಾಳೆ. ಇದರಿಂದಾಗಿ ರೈತರಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ ಬೆಳೆಯಾಗಿದೆ. ಆದ್ದರಿಂದ ಇದನ್ನು ರೈತರು ಹೆಚ್ಚಾಗಿ ಬೆಳೆಯಲು ಇಷ್ಟಪಡುತ್ತಾರೆ. ಇನ್ನು ಬಾಳೆಯ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಇದನ್ನು ತಾಜಾ ಹಣ್ಣಾಗಿ ತಿನ್ನಲು ಬಳಸ್ತಾರೆ, ಒಣ ಹಣ್ಣಾಗಿ ಸಂಸ್ಕರಿಸುತ್ತಾರೆ, ತರಕಾರಿಯಾಗಿ, ಚಿಪ್ಸ್ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಾಳೆಕಾಯಿ ಹುಡಿಯನ್ನು ತಯಾರಿಸಲು ಕೂಡ ಬಳಸುತ್ತಾರೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಊಟಕ್ಕೆ ಬಾಳೆ ಎಲೆಯಾಗಿ ಮತ್ತು ರಾಸುಗಳಿಗೆ ಮೇವಾಗಿ, ಅಡಿಕೆಯ ಚಿಕ್ಕ ಸಸಿಗಳಿಗೆ ನೆರಳು ನೀಡಲು ಕೂಡ ಬಳಸುತ್ತಾರೆ. ಇನ್ನು ಈ ಸಸ್ಯಶಾಸ್ತ್ರದ ಪ್ರಕಾರ ಈ ಬಾಳೆಯ ಪರಿಚಯ ಮಾಡಿಕೊಡ್ತೀರಾ ಸ್ವಲ್ಪ? ಸಸ್ಯಶಾಸ್ತ್ರದ ಪ್ರಕಾರ ಬಾಳೆ ಏಕದಳ ವರ್ಗಕ್ಕೆ ಸೇರಿದ್ದು, ಬೇರಿನ ವ್ಯೂಹವು ಮಣ್ಣಿನ ಮೇಲ್ಪದರದಲ್ಲಿದ್ದು, ನಿಜಕಾಂಡವು ಮಣ್ಣಿನಲ್ಲಿರುವ ಗೆಡ್ಡೆಯಾಗಿದೆ. ಮಿಥ್ಯಾಕಾಂಡವು ಮಣ್ಣಿನ ಮೇಲ್ಭಾಗದಲ್ಲಿ ಇದ್ದು, ಹೂಗೊಂಚಲಿನ ಮೇಲ್ಭಾಗವು ಹೆಣ್ಣು ಹೂಗಳಿಂದ ಕೂಡಿದ್ದು, ಗೊಂಚಲಿನ ಕೊನೆಯ ಭಾಗದಲ್ಲಿ ಬಂಜೆಗಂಡು ಹೂವಿರುತ್ತದೆ. ಪರಾಗಸ್ಪರ್ಶವಾಗದೆ ಬೀಜರಹಿತ ಹಣ್ಣುಗಳು ಉತ್ಪತ್ತಿಯಾಗುತ್ತದೆ. ಸಾಮಾನ್ಯವಾಗಿ ನಾವು ಬಾಳೆಹಣ್ಣಲ್ಲಿ ಬೀಜ ಇರೋದಿಲ್ಲ, ಏಕೆಂದರೆ ಇಲ್ಲಿ ಬೀಜರಹಿತ ಹಣ್ಣುಗಳು ಉತ್ಪತ್ತಿಯಾಗುತ್ತವೆ. ಇನ್ನು ನಾವು ಬಾಳೆ ಬೇಸಾಯ ಮಾಡ್ಕೋಬೇಕು ಅಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೇಳಿ? ಬಾಳೆಯನ್ನು ಚೆನ್ನಾಗಿ ನೀರು ಬಸಿದು ಹೋಗುವ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಕಪ್ಪು ಮಣ್ಣಿನಲ್ಲಿಯೂ ಕೂಡ ಬೆಳೆಯಬಹುದು. ತೇವಾಂಶವನ್ನು ಹೆಚ್ಚು ಕಾಲ ಕಾಯ್ದಿಟ್ಟುಕೊಳ್ಳುವಂತಹ ಸಾವಯವ ಅಂಶ ಹೆಚ್ಚಿರುವ ಮಣ್ಣು ಈ ಬೆಳೆಗೆ ಅತಿ ಯೋಗ್ಯ. ಮಣ್ಣಿನ ರಸಸಾರ 6-8 ಇದ್ದರೆ ಉತ್ತಮ. ಇನ್ನು ಹವಾಗುಣ ಹೇಗಿರಬೇಕು ಅಂತಿದೆ? ಬಾಳೆಯು ಉಷ್ಣವಲಯದ ಬೆಳೆಯಾಗಿದ್ದು ಸರಾಸರಿ 10-40 ಡಿಗ್ರಿ ತಾಪಮಾನವನ್ನು ತಡೆಯಬಲ್ಲದು. ಆದರೆ 27 ಡಿಗ್ರಿ ತಾಪಮಾನವು ಉತ್ತಮ ಇಳುವರಿಯನ್ನು ಕೊಡಬಲ್ಲದು ಮತ್ತು ಉಷ್ಣ ಆರ್ದ್ರ ಹವಾಮಾನ ಸೂಕ್ತವಾಗಿದ್ದು ಸಮುದ್ರ ಮಟ್ಟದಿಂದ 1,500 ಮೀಟರ್ಗಳಷ್ಟು ಎತ್ತರದ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ಇನ್ನು ಬಾಳೆ ಬೇಸಾಯಕ್ಕೆ ನಮ್ಮಲ್ಲಿ ಲಭ್ಯವಿರುವಂತಹ ತಳಿಗಳು ಯಾವ್ಯಾವು ಅಂತಿದೆ? ಬಾಳೆಯಲ್ಲಿ ಹಲವಾರು ತಳಿಗಳಿವೆ. ಇವುಗಳಲ್ಲಿ ಬಹಳ ಪ್ರಮುಖವಾದ ತಳಿಗಳೆಂದರೆ ಪಚ್ಚಬಾಳೆ, ರೊಬಸ್ಟ, ಗ್ರ್ಯಾಂಡ್ 9 ಅಥವಾ G9 ಅಂತಲೂ ಕರೀತಾರೆ, ರಸಬಾಳೆ, ಏಲಕ್ಕಿ ಬಾಳೆ, ನೇಂದ್ರನ್ ಮತ್ತು ಮಧುರಂಗ ಬಾಳೆ. ಈ ಕೊನೆ ಎರಡು ನೇಂದ್ರನ್ ಮತ್ತು ಮಧುರಂಗ ಬಾಳೆಯನ್ನು ತರಕಾರಿಯಾಗಿ, ಅಡಿಗೆಯಲ್ಲಿ ಮತ್ತು ಚಿಪ್ಸ್ ತಯಾರಿಕೆಗೆ ಬಹಳ ಬೆಳೆಯುತ್ತಾರೆ. ಮತ್ತೆ ಕರಿಬಾಳೆ, ಬೂದ್ಬಾಳೆ ಮತ್ತು ಕೆಂಪು ಬಾಳೆಯನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂತರ ಬೆಳೆಯಾಗಿ ಬೆಳ್ಕೊಳ್ತಾರೆ. ಇವುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋದಿಲ್ಲ. ಇನ್ನು ಬಾಳೆ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಸೂಕ್ತ ಅಂತೀರಿ? ಚಳಿಗಾಲವನ್ನು ಹೊರತುಪಡಿಸಿ ಅಂದರೆ ನವೆಂಬರ್ ಡಿಸೆಂಬರ್ ಕಾಲ ಹೊರತುಪಡಿಸಿ ಬಾಳೆಯನ್ನು ವರ್ಷದ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದಾದರೂ ಜೂನ್ ಜುಲೈ ತಿಂಗಳು ಸೂಕ್ತ. ಅದು ಉತ್ತಮವಾದಂತಹ ಕಾಲ. ಇನ್ನು ಬಾಳೆ ನಾವು ಬೆಳ್ಕೋಬೇಕು ಅಂದ್ರೆ ಈ ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನಾನು ಈ ಮೊದಲೇ ಹೇಳಿದಂತೆ ಬೀಜರಹಿತ ಹಣ್ಣುಗಳು ಉತ್ಪತ್ತಿಯಾಗುತ್ತವೆ ಅಂತ ಹೇಳಿದೆ. ಬಾಳೆಯಲ್ಲಿ ಬೀಜಗಳು ಇರುವುದಿಲ್ಲ, ಆದ್ದರಿಂದ ನಿರ್ಲಿಂಗ ರೀತಿಯ ವಂಶಾಭಿವೃದ್ಧಿ ವಿಧಾನಗಳಾದ ಗೆಡ್ಡೆಗಳಿಂದ, ಕಂದುಗಳಿಂದ ಮತ್ತು ಅಂಗಾಂಶ ಕೃಷಿಯ ಸಸಿಗಳಿಂದ ಬಾಳೆಯ ವಂಶಾಭಿವೃದ್ಧಿ ಮಾಡಬಹುದು. ಈ ಮೂರು ವಿಧಾನಗಳಲ್ಲಿ ಕೊನೆಯ ಎರಡು ವಿಧಾನಗಳಾದ ಕಂದು ಮತ್ತು ಅಂಗಾಂಶ ಕೃಷಿಯ ಸಸಿಗಳು ಬಹಳ ಜನಪ್ರಿಯ. ಕಂದುಗಳಿಂದ ಮಾಡುವುದಾದರೆ ಅದರಲ್ಲಿ ಎರಡು ರೀತಿ ಬರುತ್ತೆ, ಕತ್ತಿ ಕಂದು ಮತ್ತು ನೀರು ಕಂದು ಅಂತ. ಕತ್ತಿ ಕಂದು ಇದರಲ್ಲಿ ಎಲೆಗಳು ಕತ್ತಿಯಾಕಾರದಲ್ಲಿದ್ದು ಉದ್ದವಾಗಿರುತ್ತವೆ. ಇವುಗಳನ್ನು ನಾಟಿಗೆ ಬಳಸುವುದರಿಂದ ಉತ್ತಮ ದರ್ಜೆಯ ಗೊನೆ ಹಾಗೂ ಕಾಯಿಗಳನ್ನು ಕಡಿಮೆ ಅವಧಿಯಲ್ಲಿ ಪಡೆಯಬಹುದು. ಆದರೆ ನೀರು ಕಂದು ಇದರಲ್ಲಿ ಎಲೆಗಳು ಬುಡದಿಂದ ಅಗಲವಾಗಿ ಹೊರಡುತ್ತವೆ. ಇವುಗಳನ್ನು ನಾಟಿಗೆ ಬಳಸುವುದರಿಂದ ಬೆಳೆಯು ತಡವಾಗಿ ಬರುವುದಲ್ಲದೆ ಉತ್ತಮ ದರ್ಜೆಯ ಗೊನೆಗಳು ಬರುವುದಿಲ್ಲ. ಸೊ ನಾವು ಕಂದುಗಳಿಂದ ವಂಶಾಭಿವೃದ್ಧಿ ಮಾಡಬೇಕಂದ್ರೆ ಕತ್ತಿ ಕಂದು ಬಹಳ ಉತ್ತಮ. ಇನ್ನು ಎರಡನೆಯದಾಗಿ ಅಂಗಾಂಶ ಕೃಷಿಯ ಸಸಿಗಳು ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರಲ್ಲಿ ಬಹಳ ಜನಪ್ರಿಯವಾಗಿರುವ ವಿಧಾನ. ಇವುಗಳನ್ನು ರೋಗ ಮತ್ತು ಕೀಟರಹಿತ ನರ್ಸರಿಗಳಿಂದ ಕೊಂಡು ನಾಟಿ ಮಾಡಬಹುದು. ಇಳುವರಿ ಹೆಚ್ಚು ಮತ್ತು ಕೀಟ ರೋಗಗಳ ಬಾಧೆ ಬಹಳ ಕಡಿಮೆ ಇರುತ್ತದೆ. ಇನ್ನು ಮುಖ್ಯವಾಗಿ ನಾವು ಬಾಳೆ ಬೇಸಾಯಕ್ಕೆ ಈ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಬಾಳೆ ನಾಟಿ ಮಾಡಬೇಕೆಂದಿರುವ ಪ್ರದೇಶವನ್ನು ಒಂದು 15-16 ಟನ್ 2-3 ಸೇರಿಸಿ 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ನಂತರ ತಳಿಗಳಿಗೆ ಶಿಫಾರಸು ಮಾಡಿದ ಅಂತರದಲ್ಲಿ 45 ಮತ್ತು 45 ಸೆಂಟಿಮೀಟರ್ ಅಂದರೆ 45 ಸೆಂಟಿಮೀಟರ್ ಅಗಲ, 45 ಸೆಂಟಿಮೀಟರ್ ಉದ್ದ ಮತ್ತು 45 ಸೆಂಟಿಮೀಟರ್ ಆಳ ಇರುವ ಗುಣಿಗಳನ್ನು ತೊಡಬೇಕು. ಈ ಗುಣಿಗಳಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಥವಾ ಮೇಲ್ಮಣ್ಣಿನ ಮಿಶ್ರಣವನ್ನು ಸೇರಿಸಬೇಕು. ಇದಕ್ಕೆ 250 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಸೇರಿಸಿದರೆ ಉತ್ತಮ, ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆಯಾಗುತ್ತದೆ. ಮತ್ತು ಈ ಗುಣಿಗಳಿಗೆ 1 ಲೀಟರ್ ನೀರಿಗೆ 3 ಮಿಲಿ ಕ್ಲೋರೋಪೈರಿಫಾಸ್, 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು ಫ್ಯೂರೋಡಾನ್ 10 ಗ್ರಾಂಗಳನ್ನು ಬೆರೆಸಿ ಈ ಅಳತೆಯನ್ನು ಮಿಶ್ರಣವನ್ನು ತಯಾರಿಸಿ ಗುಣಿಗಳನ್ನು ಚೆನ್ನಾಗಿ ತೋಯಿಸಬಹುದು. ಇದರಿಂದ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆಯಾಗುತ್ತೆ. ಇದು ಮುಖ್ಯವಾಗಿ ಭೂಮಿ ಸಿದ್ಧತೆ ಬಗ್ಗೆ ಆಯಿತು. ಹೌದು ಸರ್. ಇನ್ನು ಈ ನಾಟಿ ಅಂತರವನ್ನು ಯಾವ ರೀತಿಯಾಗಿ ಪಾಲಿಸಬೇಕಾಗತ್ತೆ? ಬಾಳೆ ನಾಟಿ ಮಾಡಲು ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಪಚ್ಚಬಾಳೆ ಆದರೆ 6-6 ಅಡಿ, ರೊಬಸ್ಟ ಆದರೆ 7-6 ಅಡಿ, ಇತರೆ ತಳಿಗಳಿಗೆ 7-7 ಅಡಿ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಅಂದ್ರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಆ ಒಂದು ಅಂತರವನ್ನು ನಾವು ಅನುಸರಿಸಬೇಕು. ಹೌದು ಸರ್. ಇನ್ನು ಹೇಗೆ ಇವನ್ನ ನಾಟಿ ಮಾಡ್ಕೋಬೇಕಾಗತ್ತೆ ಗುಣಿನಲ್ಲಿ? ನಾಟಿ ಮಾಡಲು ನಾನು ಈ ಮೊದಲೇ ಹೇಳಿದ ಹಾಗೆ ಕತ್ತಿ ಕಂದುಗಳನ್ನು ಬಳಸಬಹುದು ಅಥವಾ ಅಂಗಾಂಶ ಕೃಷಿ ಸಸಿಗಳನ್ನು ನರ್ಸರಿಯಿಂದ ತಂದು ಈ ಗುಣಿಗಳಿಗೆ ಸಸಿಗಳನ್ನ ಇಟ್ಟು ಸಮ ಪ್ರಮಾಣದಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದ ಮಿಶ್ರಣ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ನಾನು ಹೇಳಿದ ಮಿಶ್ರಣವನ್ನು ಚೆನ್ನಾಗಿ ಬುಡಕ್ಕೆ ತೋಯಿಸಬೇಕು. ಇದರಿಂದ ಮುಂದೆ ಕೀಟ ಮತ್ತು ರೋಗ ಬಾಧೆಗಳ ಹತೋಟಿಗೆ ಉತ್ತಮವಾಗುತ್ತದೆ, ಹಾವಳಿನೂ ಕಡಿಮೆ ಆಗುತ್ತೆ. ಇನ್ನು ಬಾಳೆಗೆ ನೀರು ಬಹಳ ಅತ್ಯವಶ್ಯಕ ಅಂತ ಕೇಳಿದೀವಿ. ಬಾಳೆ ಬೆಳೆಯಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತೀರಿ? ಈ ಬಾಳೆಯನ್ನು ನಾಟಿ ಮಾಡಿದ ಕೂಡಲೇ ನೀರುಣಿಸಬೇಕು. ಏಕೆಂದ್ರೆ ಇದು ಬಹಳ ನೀರು ಬೇಡುವ ಬೆಳೆಯಾಗಿದೆ. ಮಣ್ಣು ಮತ್ತು ಹವಾಗುಣಕ್ಕನುಸಾರವಾಗಿ ನೀರು ಹಾಯಿಸಬೇಕು. ಸಾಮಾನ್ಯವಾಗಿ ಹನಿ ನೀರಾವರಿ ಪದ್ಧತಿಯಲ್ಲಿ ಪ್ರತಿ ಗಿಡಕ್ಕೆ 2 ಹನಿಕೆಗಳು ಬೇಕಾಗುತ್ತೆ. ಮೊದಲ 4 ವಾರಗಳು ಸರಾಸರಿ 4 ಲೀಟರ್ಗಳಷ್ಟು ನೀರು ಉಣಿಸಿದ್ರೆ ಸಾಕು. ಮುಂದಿನ 5-9 ವಾರಗಳು 8-10 ಲೀಟರ್ಗಳಷ್ಟು ನೀರು ಬೇಕಾಗುತ್ತದೆ. 10-19 ವಾರಗಳವರೆಗೆ 12 ಲೀಟರ್ಗಳಷ್ಟು ನೀರು ಸಾಕಾಗುತ್ತೆ. 20-32 ವಾರಗಳು 16-20 ಲೀಟರ್ಗಳಷ್ಟು ನೀರು ಬೇಕಾಗುತ್ತೆ. 32 ಮತ್ತು 32 ವಾರಗಳ ನಂತರ ಸರಾಸರಿ ಒಂದು ಗಿಡಕ್ಕೆ ಪ್ರತಿ ದಿನಕ್ಕೆ ನಾವು 20 ಲೀಟರ್ಗಳಷ್ಟು ನೀರನ್ನು ಉಣಿಸಬೇಕಾಗುತ್ತೆ. ಇನ್ನು ನಾವು ನೀರು ಕೊಡೋದ್ರ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಾಳಿಗೆ ಕೊಡಬೇಕಾಗುತ್ತೆ. ಹೌದು ಸರ್. ಯಾಕಂದ್ರೆ ಇದು ಸಾಕಷ್ಟು ಇಳುವರಿಯನ್ನ ಕೊಡುವಂತ ಬೆಳೆ. ಹೌದು. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಬಾಳೆಯಲ್ಲಿ ಪೋಷಕಾಂಶದ ನಿರ್ವಹಣೆ 2 ರೀತಿಯಾಗುತ್ತೆ. ನಾವು ಕಂದಗಳನ್ನು ನಾಟಿಗೆ ಬಳಸಿದ್ದಲ್ಲಿ ಗೊಬ್ಬರವನ್ನು, ಏನು ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಹೇಳ್ತೀವಲ್ಲ, ಅದನ್ನ 3 ಸಮಕಂತಗಳಲ್ಲಿ ಕೊಡಬೇಕಾಗತ್ತೆ. ಇಲ್ಲಿ ನಾವು ಒಂದು ಗಿಡಕ್ಕೆ 1 ವರ್ಷಕ್ಕೆ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಈ ಸಾರಜನಕವನ್ನು ನಾವು ಅಮೋನಿಯಂ ಸಲ್ಫೇಟ್ ರೂಪದಲ್ಲಿ ಕೊಡಬಹುದು. ಅದು 900 ಗ್ರಾಮು ಪ್ರತಿ ಗಿಡಕ್ಕೆ. ಸೂಪರ್ ಫಾಸ್ಫೇಟ್ ರಂಜಕವನ್ನು ಒದಗಿಸುತ್ತದೆ, ಅದು 675 ಗ್ರಾಮು ಒಂದು ಗಿಡಕ್ಕಾಗುತ್ತೆ. ಈ ಪೊಟ್ಯಾಶ್ಗೆ ಬಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಳಸುವುದು ಉತ್ತಮ. ಅದು 375 ಗ್ರಾಮ್ ಒಂದು ಗಿಡಕ್ಕೆ ಬೇಕಾಗುತ್ತೆ. ಇದು ಒಂದು ವರ್ಷಕ್ಕೆ ಅಂದ್ರೆ 1 ವರ್ಷಕ್ಕೆ ನಾವು ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಹೇಳೋದಾದ್ರೆ 900, 675, 375 ಗ್ರಾಮ್ ಬೇಕಾಗುತ್ತೆ. ಇದನ್ನ ನಾವು 3 ಸಮ ಪ್ರಮಾಣದಲ್ಲಿ 3 ಕಂತಲ್ಲಿ ಕೊಡಬೇಕು. ಅಂದ್ರೆ ನಾಟಿ ಮಾಡಿದ 60 ದಿನಗಳ ನಂತರ, 120 ದಿನಗಳ ನಂತರ, 180 ದಿನಗಳ ನಂತರ ನಾವು ಏನ್ ಹೇಳಿದ್ವೋ ಇವಾಗ ಅದನ್ನ 3 ಭಾಗ ಮಾಡಿ 3 ಬಾರಿ ನಾವು ಗಿಡಗಳಿಗೆ ಕೊಡಬೇಕಾಗುತ್ತೆ. 60 ದಿನಗಳ ಅಂತರದಲ್ಲಿ 3 ಸಾರಿ ಕೊಡಬೇಕಾಗುತ್ತೆ. ಇದು ಮುಖ್ಯವಾಗಿ ಕಂದುಗಳನ್ನ ನಾಟಿ ಮಾಡಿದಾಗ. ಮತ್ತೆ ಅಂಗಾಂಶ ಕೃಷಿಯ ಸಸಿಗಳಿಗೆ ಪ್ರತಿ ಗಿಡಕ್ಕೆ ನಾಟಿ ಮಾಡಿದ ನಂತರ ನಾವು ಏನು ಅಂತರ ಇಟ್ಕೊಂಡಿದೀವಿ ಅಂದ್ರೆ 35, 70, 105, 140, 175 ಅಂದ್ರೆ ಪ್ರತಿ 35 ದಿನಗಳ ಅಂತರದಲ್ಲಿ ನಾವು ಸಾರಜನಕ ರಂಜಕ ಪೊಟ್ಯಾಶ್ ಅನ್ನು ಗ್ರಾಮ್ಗಳಲ್ಲಿ ಕೊಡಬೇಕು. ಸಾರಜನಕ ಅಂದ್ರೆ ಯೂರಿಯಾದಿಂದ ಒದಗಿಸಬಹುದು, ರಂಜಕ ಅಂದ್ರೆ SSPಯಿಂದ ಒದಗಿಸಬಹುದು, ಪೊಟ್ಯಾಶ್ ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಗ್ರಾಮ್ಗಳಲ್ಲಿ. 35 ದಿನಗಳಿಗೆ ನಾವು 45, 125, 40 ಗ್ರಾಂನಲ್ಲಿ ಒದಗಿಸಬೇಕು. 70 ದಿನಗಳ ನಂತರ 100, 125, 90 ಗ್ರಾಂಗಳು. 105 ದಿನಗಳ ನಂತರ 100, 125, 90. ಇದೇ ರೀತಿ ಹೂ ಬಿಡುವ ತನಕ ಸಮ ಪ್ರಮಾಣದಲ್ಲಿ ಇದೇ ಪ್ರಮಾಣವನ್ನು ಅನುಸರಿಸಿಕೊಂಡು ಹೋಗಬೇಕು. ಹೂ ಬಿಡುವ ಸಮಯದಲ್ಲಿ ನಾವು ಸಾರಜನಕ ರಂಜಕವನ್ನು ಬಿಟ್ಟು ಪೊಟ್ಯಾಶ್ ಅನ್ನು ಮಾತ್ರ 90 ಗ್ರಾಂ ಹಾಕಬೇಕು. ಸೊ ಈ ಒಟ್ಟು ಏನಾಗುತ್ತೆ ಅಂದ್ರೆ, ಇವಾಗ ಒಂದು ಗಿಡಕ್ಕೆ 35 ದಿನದಿಂದ ಹೂ ಬಿಡುವ ಸಮಯದವರೆಗೂ ನಾ ಒಂದು ಗಿಡಕ್ಕೆ 445 ಗ್ರಾಂನಷ್ಟು ಯೂರಿಯಾ, 625 ಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್, 490 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕಾಗುತ್ತದೆ. ಅಂದ್ರೆ ಇದು ಗೊಬ್ಬರಗಳ ಲೆಕ್ಕದಲ್ಲೇ ಹೇಳ್ತಾ ಇದೆ. ಹೌದು. ಇದಲ್ಲದೆ ಈ ಲಘು ಪೋಷಕಾಂಶಗಳನ್ನು ಗಿಡಕ್ಕೆ ಒದಗಿಸಲು ಬಾಳೆ ಸ್ಪೆಷಲ್ ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿರುವ ಈ ಬಾಳೆ ಸ್ಪೆಷಲ್ ಅನ್ನು ಅಧಿಕ ಇಳುವರಿಗಾಗಿ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಬೆರೆಸಿ 5 ಹಂತಗಳಲ್ಲಿ ಬಾಳೆ ನಾಟಿ ಮಾಡಿದ 5 ತಿಂಗಳ ನಂತರ ಸಿಂಪಡಿಸಬೇಕು. ಅಂದ್ರೆ 5 ತಿಂಗಳಾದ್ಮೇಲೆ ನಾವು ಬಾಳೆ ಸ್ಪೆಷಲ್ ಅನ್ನು ತಗೊಂಡ್ ಬಂದು 1 ಲೀಟರ್ ನೀರಿಗೆ 5 ಗ್ರಾಂ ಬಾಳೆ ಸ್ಪೆಷಲ್, 1 ನಿಂಬೆಹಣ್ಣಿನ ಹೆಚ್ಚಿ ಆ ರಸ ಏನ್ ಬರುತ್ತೋ ಅದಷ್ಟು ಹಾಕಿ ಮತ್ತು ಒಂದು ಶಾಂಪು ಪ್ಯಾಕೆಟ್ ಕಟ್ ಮಾಡಿ ಹಾಕಿದ್ರೆ ಒಳ್ಳೆ ಅಂಟು ಚೆನ್ನಾಗಿರುತ್ತೆ. ಶಾಂಪು ಹಾಕೋ ಉದ್ದೇಶ ಅಂದ್ರೆ ಅಂಟ್ಕೊಳ್ಳಿ ಗಿಡಕ್ಕೆ ಚೆನ್ನಾಗಿ ಅಂತ, ಹರಡ್ಕೊಳ್ಳಿ ಅಂತ. ನಿಂಬೆಹಣ್ಣು ಯಾಕೆ ಹಾಕ್ತಿವಿ ಅಂದ್ರೆ ಅದು ಏನು ರಸಸಾರ ಅಸಿಡಿಟಿ ಮೇಂಟೈನ್ ಮಾಡ್ಬೇಕಲ್ಲ, ಅದು ಮೇಂಟೈನ್ ಆಗುತ್ತೆ. ಈ ತರ ಹಾಕಿದಾಗ ಅಧಿಕ ಇಳುವರಿ ಮತ್ತು ಉತ್ತಮ ದರ್ಜೆಯ ಹಣ್ಣುಗಳು ನಮಗೆ ದೊರೆಯುತ್ತದೆ. ಬಾಳೆ ಸ್ಪೆಷಲ್ ಅನ್ನು ತಪ್ಪದೇ ಇದನ್ನ ಹಾಕುವುದರಿಂದ ನೀವು ರಸಗೊಬ್ಬರಗಳನ್ನ ಏನ್ ಹಾಕ್ತಿರೋ ಅದೇ ಲೆವೆಲ್ಗೆ ಇಳುವರಿ ಮತ್ತೆ ಗುಣಮಟ್ಟ ಚೆನ್ನಾಗಿರುತ್ತೆ. ಇನ್ನ ಇದು ನೀರಾವರಿ ಆಶ್ರಯದಲ್ಲಿ ಬೆಳೆಯುವಂತ ಬೆಳೆಯಾಗಿರೋದ್ರಿಂದ ಹೆಚ್ಚು ಅಂತರವನ್ನ ಕೊಡೋದ್ರಿಂದ ಕಳೆಗಳು ಕೂಡ ಹೆಚ್ಚಾಗಿ ಬರ್ತವೆ. ಮೊದಲಿನ ದಿನಗಳಲ್ಲಿ ಕಳೆಗಳ ಕಾಟ ಜಾಸ್ತಿ ಇರುತ್ತೆ. ಕಂದುಗಳ ನಾಟಿಗೆ ಮೊದಲು ನೀವು ಕಳೆ ನಿಯಂತ್ರಣ ಮಾಡ್ತೀವಿ ಅಂದ್ರೆ ಭೂಮಿ ಸಿದ್ಧತೆ ಮಾಡಬೇಕಾದ್ರೇನೆ ನಾವು ಕಳೆ ನಿಯಂತ್ರಣಕವನ್ನ ಭೂಮಿಗೆ ಸೇರಿಸ್ತೀವಿ ಅಂತಂದ್ರೆ ಡೈಯೂರಾನ್ ಅಂತ ಸಿಗುತ್ತೆ, ಅದು 1 ಎಕರೆಗೆ 800 ಗ್ರಾಮ್ ಅನ್ನು ಬೆರೆಸಬೇಕು. ಅಥವಾ ಆಕ್ಸಿಪ್ಲೋರೋಫಿನ್ ಅಂತ ಸಿಗುತ್ತೆ, ಅದನ್ನ 400 ಗ್ರಾಮ್ 1 ಎಕರೆಗೆ ಬಳಸಬೇಕು. ಕಂದುಗಳ ನಾಟಿಯ ನಂತರ ಕಳೆ ನಿಯಂತ್ರಣ ಮಾಡುವುದಾದ್ರೆ ಗ್ಲೈಫಾಸೆಟ್ ಅಂತ ಸಿಗುತ್ತೆ, 10 ಮಿಲಿಲೀಟರ್ ಅನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಿದ್ರೆ ಕಳೆಗಳ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಬಾಳೆ ಬೆಳೆಯನ್ನು ನಾಟಿ ಮಾಡಿದ ನಂತರ ಏನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಬಾಳೆ ಒಂದು ವಿಶೇಷವಾದ ಬೆಳೆ. ಇದು ಸುಮಾರು 10-12 ತಿಂಗಳವರೆಗೂ ಭೂಮಿಯಲ್ಲಿರುತ್ತೆ. ಸೊ ಈ ನಾಟಿ ನಂತರ ನಾವು ವಿಶೇಷ ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ಅದರಲ್ಲಿ ಮೊದಲನೇದಾಗಿ ಮಣ್ಣು ಏರು ಹಾಕುವುದು. ಈ ನಾಟಿ ಮಾಡಿದ 3-4 ತಿಂಗಳ ನಂತರ ಗಿಡದ ಸುತ್ತಲಿನ ಇರುವ ಮಣ್ಣನ್ನು ಅಗೆದು ಏರು ಹಾಕಬೇಕು. ಈ ರೀತಿ ಮಾಡುವುದರಿಂದ ಗೆಡ್ಡೆಗಳು ಹೊರಬರುವುದನ್ನು ತಪ್ಪಿಸಬಹುದು ಮತ್ತು ಮಿಥ್ಯಾಕಾಂಡವು ಗಾಳಿಯ ರಭಸಕ್ಕೆ ಬೀಳದಂತೆ ತಡೆಯಬಹುದು. ಆದ್ದರಿಂದ 3-4 ತಿಂಗಳಲ್ಲಿ ಮಣ್ಣೇರ ಹಾಕುವುದು ಬಹಳ ಉತ್ತಮವಾದ ಅಂತರ ಬೇಸಾಯ. ನಂತರ ಈ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ಇದರಲ್ಲಿ ಜಾಸ್ತಿ ಇರುವುದರಿಂದ ತಾಯಿ ಬಾಳೆ ಗಿಡದ ಬುಡದಲ್ಲಿ ಮರಿ ಕಂದುಗಳು ಹೊರಡುತ್ತಲೇ ಇರುತ್ತವೆ. ಇದರಿಂದ ತಾಯಿ ಬಾಳೆ ಗಿಡಕ್ಕೆ ಕಂದುಗಳ ಜೊತೆ ನೀರು ಮತ್ತು ಪೋಷಕಾಂಶಗಳಿಗೆ ಸ್ಪರ್ಧೆ ಉಂಟಾಗಿ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕಾಲಕಾಲಕ್ಕೆ ಈ ಕಂದುಗಳನ್ನು ತೆಗೆಯುತ್ತಾ ಇರಬೇಕು. ಕೂಳೆ ಬೆಳೆ ಬೆಳೆಯುತ್ತೀವಿ ಅಂತ ಆದ್ರೆ ತಾಯಿ ಬಾಳೆ ಗಿಡವು ಹೂ ಬಿಟ್ಟಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಕಂದನ್ನು ಮಾತ್ರ ಬೆಳೆಯಲು ಬಿಡಬೇಕು. ಇನ್ನು ಉಳಿದ ಎಲ್ಲಾ ಕಂದುಗಳನ್ನು ತೆಗೆದು ಹಾಕಿದರೆ ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ನಂತರ ಬಾಳೆ ಗಿಡಗಳಿಗೆ ಆಧಾರ ನೀಡುವುದು. ಒಂದು ಬಾರಿ ಬಾಳೆ ಗಿಡವನ್ನು ಗೊನೆ ಬಿಟ್ಟಾಗ ಗೊನೆಯ ಭಾರಕ್ಕೆ ಬಗ್ಗದಂತೆ ಅಥವಾ ಗಾಳಿಯ ಹೊಡೆತಕ್ಕೆ ಬೀಳದಂತೆ ಬಿದಿರಿನ ಗಳುವಿನ ಆಧಾರ ನೀಡಬೇಕು. ನಾಟಿನ ಅಂತರ ಕಡಿಮೆ ಇದ್ದು ಗಿಡ್ಡ ತಳಿಗಳ ಬೇಸಾಯ ಮಾಡುವುದಾದರೆ ಆಧಾರದ ಅವಶ್ಯಕತೆ ಇರುವುದಿಲ್ಲ. ಈ ಬಾಳೆ ಗಿಡಗಳಿಗೆ ಆಧಾರ ನೀಡಾದ್ಮೇಲೆ ಈ ಗಂಡು ಹೂಗಳನ್ನು ತೆಗೆದು ಹಾಕುವುದು. ನಾನು ಮೊದಲನೇದಾಗಿ ಹೇಳಿದೆ ನಿರ್ಲಿಂಗ ರೀತಿಯಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ, ಯಾಕೆಂದ್ರೆ ಬಂಜೆ ಗಂಡು ಹೂಗಳಿರುತ್ತವೆ. ಈ ಬಾಳೆಗೊನೆಯಲ್ಲಿ ಕಾಯಿ ಕಟ್ಟಿದ ನಂತರ ಗೊನೆಯ ಕೆಳಭಾಗದಲ್ಲಿರುವ ಗಂಡು ಹೂಗಳನ್ನು ತೆಗೆಯುವುದರಿಂದ ಗೊನೆಯ ತುದಿಯಲ್ಲಿ ಏನು ಹಣ್ಣುಗಳಿರುತ್ತಲ್ಲ ಆ ಹಣ್ಣುಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಅಲ್ಲದೆ ಗೊನೆಯ ತೂಕ ಮತ್ತು ಗೊನೆ ಬೇಗನೆ ಮಾಗುವುದಕ್ಕೆ ಸಹಾಯವಾಗುತ್ತದೆ. ಆದ್ದರಿಂದ ಈ ಗಂಡು ಹೂಗಳನ್ನು ತೆಗೆಯುವುದು ಉತ್ತಮ. ಈ ಗಂಡು ಹೂಗಳನ್ನು ತೆಗೆದು ನಂತರ ಗೊನೆ ಉಣಿಸುವುದು ಅಂತ ಒಂದು ಇದೆ. ನಾವೇನು ಪೋಷಕಾಂಶಗಳನ್ನ ಬೇರಿಗೆ ಕೊಡ್ತೀವಿ ಅಥವಾ ಸಿಂಪರಣೆ ಮಾಡ್ತೀವಿ, ಇದು ಬಾಳೆಯಲ್ಲಿ ಇನ್ನೊಂದು ವಿಧಾನ. ಗೊನೆಗೆನೆ ನಾವು ಪೋಷಕಾಂಶಗಳ ಮಿಶ್ರಣವನ್ನು ಕಟ್ಟಿ ಇಳುವರಿಯನ್ನು ಸ್ವಲ್ಪ 3-4 ಕೆಜಿಯಷ್ಟು ಹೆಚ್ಚಿಸಲು ಸಾಧ್ಯವಿದೆ. ಸೊ ಗಂಡು ಹೂಗಳನ್ನು ತೆಗೆದ ನಂತರ ಗೊನೆಯ ತುದಿ ಭಾಗಕ್ಕೆ 500 ಗ್ರಾಂ ಸಗಣಿ, 7.5 ಗ್ರಾಂ ಯೂರಿಯಾ ಮತ್ತು 15 ಗ್ರಾಂ ಸಲ್ಫೇಟ್ ಆಫ್ ಪೊಟ್ಯಾಶ್ ಅನ್ನು 100 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಈ ಮಿಶ್ರಣವನ್ನು ಒಂದು 500 ml ಪಾಲಿಥೀನ್ ಕವರ್ನಲ್ಲಿ ಹಾಕಿ ಹೂ ತೆಗೆದು ಹಾಕಿರುವ ಭಾಗಕ್ಕೆ ಸುಮಾರು 10-15 cm ಮುಳುಗಿಸಿ ಕಟ್ಟಬೇಕು ತುದಿಗೆ. ಅಂದ್ರೆ ಆ ತುದಿಯಿಂದ ಪೋಷಕಾಂಶಗಳ ಹೀರಿಕೆ ಆಗಬೇಕು. ಈ ವಿಧಾನವನ್ನು ಅನುಸರಿಸುವುದರಿಂದ ಗೊನೆಯ ತೂಕವು ಸುಮಾರು 4-5 ಕೆಜಿಗಳಷ್ಟು ಹೆಚ್ಚುವುದು ಮತ್ತು ಹಣ್ಣಿನ ಗುಣಮಟ್ಟ ಮತ್ತು ತಾಳಿಕೆ ಬಹಳ ಉತ್ತಮವಾಗಿರುತ್ತದೆ. ಮತ್ತೆ ಗಾತ್ರಗಳು ಕೂಡ ಹೆಚ್ಚಾಗುತ್ತೆ. ಮತ್ತೆ ಎಲ್ಲಾ ಹಣ್ಣುಗಳು ಕೂಡ ಒಂದೇ ರೀತಿಯ ಗಾತ್ರವನ್ನು ಹೌದು, ಮತ್ತೆ ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ. ನಾವೇನ್ ಹಣ್ಣಾದ್ಮೇಲೂ ಸ್ವಲ್ಪ ದಿನಗಳ ಕಾಲ ಈ ಹಣ್ಣಿನ ಬಾಳಿಕೆ ಚೆನ್ನಾಗಿರುತ್ತೆ. ಅಂದ್ರೆ ಗೊನೆಯ ತುದಿಯಲ್ಲಿರುವಂತ ಕಾಯಿಗಳು ಸರಿಯಾದ ಗಾತ್ರ ಬರೋದಿಲ್ಲ, ಈ ಕ್ರಮ ಅನುಸರಿಸೋದ್ರಿಂದ ಮೇಲಿಂದ ಕೆಳಗವರೆಗೂ ಒಂದೇ ಸಮನಾದ ಹಣ್ಣುಗಳ ಗಾತ್ರವನ್ನು ಪಡೆಯಬಹುದು. ಮತ್ತೆ ಈ ಬಾಳೆಯಲ್ಲಿ ಅಂತರ ಬೆಳೆಯಾಗಿ ತರಕಾರಿ ಮತ್ತು ದ್ವಿದಳ ಬೆಳೆಗಳನ್ನು ಬಾಳೆ ನಾಟಿ ಮಾಡಿದ 3-4 ತಿಂಗಳವರೆಗೆ ಬೆಳೆಯಬಹುದು. ಮತ್ತೆ ಅಲ್ಲೇ ಬಾಳೆಯನ್ನು ಮಿಶ್ರ ಬೆಳೆಯಾಗಿ ಅಡಿಕೆ ಮತ್ತು ತೆಂಗಿನಲ್ಲೂ ಕೂಡ ಬೆಳೀತಾರೆ. ಆಸರೆಯ ಬೆಳೆಯಾಗಿ ಅಡಿಕೆ ತೋಟಗಳನ್ನು ಅವರು ಸ್ಥಾಪನೆ ಮಾಡುವಾಗ ಪ್ರಾರಂಭದಲ್ಲಿ ಬೆಳೀತಾರೆ. ಯಾಕೆಂದ್ರೆ ಅಡಿಕೆ ಚಿಕ್ಕ ಸಸಿಗಳಿಗೆ ಆ ಬಿಸಿಲಿನ ಇದು ತಡೆಯಕ್ಕಾಗೋದಿಲ್ಲ. ಆದ್ರಿಂದ ಈ ಬಾಳೆ ಹಾಕಿದ್ರೆ ನೆರಳಾಗಿ ಚೆನ್ನಾಗಿರುತ್ತೆ, ಬಾಳೆ ಬೆಳೆನೂ ಬರುತ್ತೆ, ಅಡಿಕೆ ಬರೋಷ್ಟೊತ್ತಿಗೆ ಬಾಳೆನು ನಮಗೆ ಕೊಯ್ಲಿಗೆ ಬರುತ್ತೆ. ಇನ್ನು ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತಹ ಅಂಶ. ಈ ಬಾಳೆ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು, ಅವುಗಳ ನಿರ್ವಹಣೆ ಹೇಗೆ ಅಂತೀರಿ? ಈ ಪ್ರಮುಖ ಕೀಟಗಳಾದ ಸಸ್ಯ ಹೇನು, ಇದು ಕಂದು ಬಣ್ಣದ ಹೇನುಗಳು ಎಲೆಗಳ ಕೆಳಗೆ ಕುಳಿತು ರಸ ಹೀರುತ್ತವೆ ಮತ್ತು ಬಂಚಿ ಟಾಪ್ ನಂಜು ರೋಗವನ್ನು ಕೂಡ ಹರಡುತ್ತವೆ. ಇವುಗಳ ನಿಯಂತ್ರಣಕ್ಕೆ 0.5 ಮಿಲಿಲೀಟರ್ ಫಾಸ್ಫಾಮಿಡಾನ್ ಅಥವಾ 0.3 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಹತೋಟಿಗೆ ಬರುತ್ತೆ. ಇನ್ನೊಂದು ಪ್ರಮುಖವಾದ ಕೀಟ ಅಂದ್ರೆ ಹುಸಿ ಕಾಂಡ ಕೊರೆಯುವ ಹುಳು. ಈ ಮರಿ ಹುಳುಗಳು ದೊಡ್ಡ ಬಲಿತ ಹುಳುಗಳು ಏನು ಡ್ಯಾಮೇಜ್ ಮಾಡುವುದಿಲ್ಲ, ಮರಿ ಹುಳುಗಳು ಕಾಂಡವನ್ನು ಕೊರೆದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತವೆ. ಇದರಿಂದ ಮಿಥ್ಯಾಕಾಂಡವು ಬಹಳ ದುರ್ಬಲವಾಗುತ್ತದೆ. ಸ್ವಲ್ಪ ಸುಮಾರಾದ ಗಾಳಿ ಬೀಸಿದ್ರೂ ಕೂಡ ಬಾಳೆ ಗಿಡ ಬೀಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಹುಳುವಿನ ನಿಯಂತ್ರಣಕ್ಕೆ 2.5 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. 3. ಗೆಡ್ಡೆ ಕೊರೆಯುವ ಹುಳು, ಕಪ್ಪು ಅಥವಾ ಕಂದು ಬಣ್ಣದ ಮೂತಿ ಹುಳುವಿನ ಮರಿ ಹುಳುಗಳು ಕಂದುಗಳನ್ನು ಕೊರೆತು ತಿನ್ನುತ್ತವೆ. ಅಂತಹ ಕಂದುಗಳ ಮೇಲೆ ರಂಧ್ರಗಳು ಉಂಟಾಗಿ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಜೋರಾಗಿ ಗಾಳಿ ಬೀಸಿದಾಗ ಕೆಳಗಡೆ ಬಾಗ್ತವೆ. ಈ ಹುಳುವಿನ ನಿಯಂತ್ರಣಕ್ಕೆ ನಾವು ನಾಟಿಗಾಗಿ ಉಪಯೋಗಿಸುವ ಕಂದುಗಳನ್ನು ಗೆಡ್ಡೆ ಕೊರೆಯುವ ಹುಳುವಿನಿಂದ ಮುಕ್ತವಾಗಿರುವಂತೆ ಆಯ್ಕೆ ಮಾಡಬೇಕು ಮತ್ತು ನಾಟಿ ಮಾಡುವಾಗ ಪ್ರತಿ ಗುಣಿಗೆ 10 ಗ್ರಾಂ ಕಾರ್ಬೋಫ್ಯೂರಾನ್ 3G ಅಥವಾ 5 ಗ್ರಾಂ ಫೋರೇಟ್ 10G ಹರಳುಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಇದರಿಂದ ಈ ಹುಳುವಿನ ನಿಯಂತ್ರಣ ಆಗುತ್ತದೆ. ಇನ್ನು ಈ ಬಾಳೆ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವು, ಅವುಗಳ ನಿರ್ವಹಣೆ ಹೇಗೆ ಅಂತೀರಿ? ರೋಗಗಳಲ್ಲಿ ಪ್ರಮುಖವಾದುದು ಎಲೆ ಚುಕ್ಕೆ ರೋಗ. ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರುತ್ತವೆ. ಈ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣುತ್ತದೆ. ನಂತರ ಈ ರೋಗ ಜಾಸ್ತಿ ಆದಾಗ ಎಲೆಗಳು ಒಣಗಿ ಕಾಯಿ ಬಿಡುವ ಪ್ರಮಾಣ ಕಡಿಮೆ ಆಗುತ್ತದೆ. ಸೊ ನಿಯಂತ್ರಣ ಹೇಗೆ ಅಂದ್ರೆ, ಕಂದುಗಳನ್ನು ನಾಟಿ ಮಾಡುವಾಗ 1 ಗ್ರಾಂ ಕಾರ್ಬನ್ ಡೈಸಿಮ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಅಂದ್ರೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಅನ್ನು 1 ಲೀಟರ್ ನೀರಿನಲ್ಲಿ ಅದ್ದಿ ನಾಟಿ ಮಾಡಬೇಕು ಮತ್ತು 1 ml ಪ್ರೊಪಿಕೊನಜಾಲ್ ಸಿಂಪರಣೆಯನ್ನು ರೋಗ ಕಾಣಿಸಿಕೊಂಡಾಗ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ರೋಗ ಹತೋಟಿಗೆ ಬರುತ್ತೆ. ಎರಡನೇದಾಗಿ ಪನಾಮ ಸೊರಗು ರೋಗ. ಇದರಲ್ಲಿ ಗಿಡದ ಕೆಳಗಿನ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಮೇಲಿನ ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿ ಪೂರ್ಣ ಗಿಡವು ಒಣಗುತ್ತದೆ. ಕಾಂಡವನ್ನು ಅಡ್ಡಸೀಳಿ ನೋಡಿದಾಗ ನಿಮಗೆ ಕಂದು ಬಣ್ಣದ ತೇಪೆ ಕಂಡು ಬರುತ್ತದೆ. ಇದರ ನಿಯಂತ್ರಣ ಹೇಗೆ ಅಂದ್ರೆ, ಈ ಗೆಡ್ಡೆಯನ್ನು ಕಂದುಗಳನ್ನು ನಾಟಿ ಮಾಡುವಾಗ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಉಪಚಾರ ಮಾಡಬೇಕು. ಈ ಮಿಶ್ರಣವನ್ನು ಗಿಡಗಳ ಬುಡಕ್ಕೆ ತಿಂಗಳಿಗೆ 3 ಬಾರಿ ಹಾಕಿ ತೋಯಿಸಬೇಕು. ಇದರಿಂದ ಈ ರೋಗ ಹತೋಟಿಗೆ ಬರುತ್ತೆ. ಮೂರನೇದಾಗಿ ಬಂಚಿ ಟಾಪ್ ನಂಜು ರೋಗ. ಇದರಲ್ಲಿ ಬಾಳೆಗಿಡವು ಅತಿ ಗಿಡ್ಡವಾಗಿ ಎಲೆಗಳ ತುದಿಯಲ್ಲಿ ಪೊದೆಯಂತೆ ಕಾಣುತ್ತೆ. ಇಂತಹ ಗಿಡಗಳಲ್ಲಿ ಗೊನೆ ಬರುವುದಿಲ್ಲ. ಎಲೆಗಳು ಮುರುಟಾಗಿ ಬಹಳ ಸಣ್ಣದಾಗಿರುತ್ತವೆ. ಗಿಡಗಳ ಕಂದುಗಳು ಕಪ್ಪಾಗಿ ಸಾಯುತ್ತವೆ ಮತ್ತು ಗೊನೆಯನ್ನು ನಾವು ನಿರೀಕ್ಷಣೆ ಮಾಡಲು ಸಾಧ್ಯವಿಲ್ಲ. ಇದರ ನಿಯಂತ್ರಣಕ್ಕಾಗಿ ನಾವು ನಾಟಿಗಾಗಿ ಬಳಸುವ ಕಂದುಗಳು ರೋಗಮುಕ್ತವಾಗಿರಬೇಕು. ರೋಗ ಪೀಡಿತ ಗಿಡಗಳನ್ನು ಗುರುತಿಸಿ ಕೂಡಲೇ ಅಗಿದು ತೆಗೆದು ರೋಗವು ಹರಡದಂತೆ ಮುಂಜಾಗ್ರತೆ ವಹಿಸಬೇಕು ಮತ್ತೆ ರೋಗ ಹರಡುವ ಸಸ್ಯಹೀನಗಳಿಗೆ ಸಿಂಪರಣೆ ಮಾಡಬೇಕು. ಇದರಿಂದ ಈ ರೋಗ ಹತೋಟಿಗೆ ಬರುತ್ತೆ. ಮತ್ತೆ ಕೊನೆಯದಾಗಿ ಬಹಳ ಪ್ರಮುಖವಾದದ್ದು ಸಸ್ಯಜಂತು ರೋಗ, ಇನ್ನು ನಾವು ನೆಮಟೋಡ್ ಅಂತ ಹೇಳ್ತೀವಲ್ಲ. ರೋಗ ಪೀಡಿತ ಗಿಡಗಳ ಬೇರುಗಳಲ್ಲಿ ಕಂದು ಬಣ್ಣದ ತೇಪೆಗಳು ಕಂಡುಬರುತ್ತವೆ. ಬೇರುಗಳು ಕಪ್ಪಾಗಿ ಸಾಯುತ್ತವೆ. ರಭಸದ ಗಾಳಿಯ ಹೊಡೆತಕ್ಕೆ ಗಿಡಗಳು ಬೇರು ಸಮೇತ ನೆಲಕ್ಕುರುಳುತ್ತವೆ. ಗೊನೆಗಳಲ್ಲಿ ಕಾಯಿಗಳು ಬಹಳ ಚಿಕ್ಕದಾಗಿರುತ್ತವೆ. ಇದರ ನಿಯಂತ್ರಣಕ್ಕಾಗಿ ನಾವು ನಾಟಿಗಾಗಿ ಉಪಯೋಗಿಸುವ ಕಂದುಗಳು ರೋಗಮುಕ್ತವಾಗಿರಬೇಕು. ಪ್ರತಿ ಗುಣಿಗೆ 10 ಗ್ರಾಂ ಕಾರ್ಬೋಫ್ಯೂರಾನ್ 3G ಹರಳುಗಳು ಅಥವಾ 4-5 ಗ್ರಾಂ ಹರಳುಗಳನ್ನು ನಾಟಿಗೆ ಮುಂಚೆ ಮಣ್ಣಿನಲ್ಲಿ ಸೇರಿಸಬೇಕು. ಇದು ಬೆಳೆ ಪ್ರದೇಶದಲ್ಲಿ ಸಸ್ಯಜಂತುವಿನ ಬಾಧೆ ಇದ್ದಲ್ಲಿ ಪ್ರತಿ ಗಿಡಕ್ಕೆ 40 ಗ್ರಾಂ ಶೇಕಡ 3ರ ಕಾರ್ಬೋಫ್ಯೂರಾನ್ ಹರಳುಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು. 40 ಗ್ರಾಂನಷ್ಟು. ಹೌದು, ಅದಕ್ಕೋಸ್ಕರನೇ ನಾವು ನಾಟಿ ಮಾಡಬೇಕಾದ್ರೆ ಈ ಕಂದುಗಳನ್ನು ರೋಗಮುಕ್ತವಾಗಿ ಆಯ್ದುಕೊಳ್ಳಬೇಕು. ನಾಟಿ ಮಾಡುವಾಗ ಕೂಡಲೂ ನಾವು ಸ್ವಲ್ಪ ಉಪಚಾರ ಮಾಡಬೇಕು. ರೋಗ ಕಾಣಿಸಿಕೊಂಡ ಮೇಲೂ ನಾವು ಸಿಂಪರಣೆ ಮಾಡ್ತಾನೆ ಇರಬೇಕು. ಹಾಗಾದಲ್ಲಿ ಈ ಕೀಟ ಮತ್ತು ರೋಗಗಳ ಬಾಧೆಯಿಂದ ಮುಕ್ತರಾಗಬಹುದು. ಇನ್ನು ಈ ಬಾಳೆ ಬೆಳೆಯಲ್ಲಿ ಇಳುವರಿಯನ್ನು ಎಷ್ಟೆಷ್ಟು ಪಡಿಬಹುದು ಅಂತೀರಿ? ಇದರಲ್ಲಿ ತಳಿಗಳನ್ನು ಅವಲಂಬಿಸಿ ಮೊದಲ ಬೆಳೆ ನಾಟಿ ಮಾಡಿದ ಸುಮಾರು 12-14 ತಿಂಗಳ ನಂತರ ಕೊಯ್ಲಿಗೆ ಬರುತ್ತೆ. ಕೂಳೆ ಬೆಳೆಯು ಸುಮಾರು 8-10 ತಿಂಗಳ ಅವಧಿಯಲ್ಲಿ ಕೊಯ್ಲಿಗೆ ಬರುತ್ತೆ. ಈ ಪಚ್ಚಬಾಳೆ ತಳಿಯಾದ್ರೆ ಇಳುವರಿ ಪ್ರತಿ ಎಕರೆಗೆ 12-14 ಟನ್ ಬರುತ್ತೆ. ರೊಬಸ್ಟ್ ಆದ್ರೆ 15-18, ಇತರೆ ತಳಿಗಳಾದ್ರೆ 8-12 ಟನ್ಗಳಷ್ಟು ಇಳುವರಿ ಪಡೆಯಬಹುದು. ಇನ್ನು ಈ ಬಾಳೆ ಬೆಳೆಯಲ್ಲಿ ನಾವು ಕೂಳೆ ಬೆಳೆಯನ್ನು ಕೂಡ ತೆಗೆದುಕೊಳ್ತೀವಿ, ಇದಕ್ಕಾಗಿ ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಈ ಮಣ್ಣು, ಹವಾಗುಣ ಮತ್ತೆ ತಳಿ, ಇತರ ಅಂತರ, ಇವುಗಳನ್ನು ಅವಲಂಬಿಸಿ ಬಾಳೆ ಬೆಳೆಯಲ್ಲಿ ನಾವು ಸುಮಾರು 2-3 ಕೂಳೆ ಬೆಳೆಗಳನ್ನ ಯಶಸ್ವಿಯಾಗಿ ತೆಗೆಯಬಹುದು. ರೊಬಸ್ಟಾ ಮತ್ತು ಕ್ಯಾವೆಂಡಿಶ್ ತಳಿಗಳು ಕೂಳೆ ಬೆಳೆಗೆ ಅತಿ ಸೂಕ್ತ. ಮುಖ್ಯ ಬಾಳೆ ಗಿಡವು ಹೂಗೊನೆ ಬರುವ ತನಕ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಮರಿ ಕಂದುಗಳನ್ನು ತೆಗೆದುಹಾಕಬೇಕು. ಹೂ ಬಿಟ್ಟಾಗ ಒಂದು ಕತ್ತಿಯಾಕಾರದ ಕಂದು ಹಾಗೂ ಮಾಗಿದ ಗೊನೆ ಕೊಯ್ಲಾದ ನಂತರ ಇನ್ನೊಂದು ಕತ್ತಿಯಾಕಾರದ ಕಂದನ್ನು ಮಾತ್ರ ಬೆಳೆಯಲು ಬಿಡಬೇಕು. ಇದರಿಂದ ಮುಂದಿನ ಕೂಳೆ ಬೆಳೆಗೆ ಬಹಳ ಅನುಕೂಲವಾಗುತ್ತೆ. ಕೂಳೆ ಬೆಳೆಗೆ ಗೊಬ್ಬರದ ಪ್ರಮಾಣವು ಈ ರೀತಿ ಇರುತ್ತದೆ: ಸಾರಜನಕ 50 ಗ್ರಾಮು, ರಂಜಕ 100 ಗ್ರಾಂ ಮತ್ತು ಪೊಟ್ಯಾಶ್ 100 ಗ್ರಾಂ. ಪ್ರತಿ ಗಿಡಕ್ಕೆ ಸುಮಾರು 3 ಕಂತುಗಳಲ್ಲಿ, ಅಂದ್ರೆ ಕೂಳೆ ಬೆಳೆ ಬಿಟ್ಟ ಮೇಲೆ 30, 75 ಮತ್ತು 120 ದಿನಗಳಲ್ಲಿ ಈ ಗೊಬ್ಬರವನ್ನು ಕೊಡಬೇಕು. ಮೂರು ಕಂತುಗಳಲ್ಲಿ ಕೊಡಬೇಕು. ನಂತರ ನಮ್ ಏನು ಹನಿ ನೀರಾವರಿ ಅನುಸರಿಸಬೇಕು, ಬಾಳೆ ಸ್ಪೆಷಲ್ ಹೇಳಿದ್ರಲ್ಲ ಅದನ್ನ ಸಿಂಪರಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಕೂಳೆ ಬೆಳೆಯಲ್ಲೂ. ಗೊನೆ ಕೊಯ್ಲಿನ ನಂತರ ತಾಯಿ ಗಿಡವನ್ನು ಹಂತವಂತವಾಗಿ ನಾವು ಕತ್ತರಿಸುವುದರಿಂದ ತಾಯಿ ಗಿಡದಲ್ಲಿ ಏನು ಉಳಿದಿರೋ ಪೋಷಕಾಂಶ ಕಂದುಗಳಿಗೆ ಹಂತವಾಗಿ ದೊರೆಯುತ್ತದೆ. ತಾಯಿ ಗಿಡನ ಏನು ನಾವು ತೆಗಿತೀವಿ ಅನ್ನೋದಾದ್ರೆ ಆ ಉಳಿಕೆ ಭಾಗವನ್ನು ಎರಡು ಸಾಲುಗಳ ಮಧ್ಯೆ ಮಣ್ಣಿಗೆ ಹೊದಿಕೆಯಾಗಿ ಬಳಸಬಹುದು. ಅಂದ್ರೆ ಮುಖ್ಯವಾಗಿ ನಾವು ಮೂಲ ಬೆಳೆಯನ್ನ ಚೆನ್ನಾಗಿ ಬೆಳ್ಕೊಂಡಿರ್ಬೇಕು. ಹೌದು, ಒಳ್ಳೆಯ ತಳಿ ಆಯ್ಕೆ ಮತ್ತೆ ಅವುಗಳ ನಿರ್ವಹಣೆ, ರೋಗ ಕೀಟಗಳಿಂದ ಮುಕ್ತವಾಗಿರ್ಬೇಕು ಮತ್ತೆ ಈ ಮರಿಕಂದುಗಳು ಏನ್ ಬರ್ತಾ ಇರುತ್ತೆ ಅದನ್ನ ಕಾಲಕಾಲಕ್ಕೆ ತೆಗೆದುಹಾಕಿ ತಾಯಿ ಗಿಡ ಹೂ ಗೊನೆ ಬಿಟ್ಟಾಗ ಮಾತ್ರ ನಾವು ಒಂದು ಕಂದನ್ನು ಬೆಳೆಯಲು ಬಿಡಬೇಕು. ಅದನ್ನ ನಾವು ಕೂಳೆ ಬೆಳೆಗೆ ಬಳಸ್ಕೋಬಹುದು. ಈ ಕ್ರಮವನ್ನು ಅನುಸರಿಸಿದ್ರೆ ಎರಡರಿಂದ ಮೂರು ಕೂಳೆ ಬೆಳೆಗಳನ್ನ ಬೆಳೆಯಬಹುದು, ಪಡ್ಕೋಬಹುದು, ಬೆಳಿಬಹುದು. ಸರಾಸರಿ ನಮ್ಮ ರೈತರನ್ನು ನೋಡಿದಾಗ ಮೂರು ವರ್ಷದಲ್ಲೇ ಅವರು ಮೂರು ಕೂಳೆ ಬೆಳೆ ತೆಗೆದಿರುವಂತಹ ಉದಾಹರಣೆನೂ ಇದೆ. ಇದೆಲ್ಲವನು ಮಣ್ಣು, ತಳಿ, ಹವಾಗುಣ ಮತ್ತೆ ನಿರ್ವಹಣೆ ಮೇಲೂ ಹೋಗುತ್ತೆ. ನೀರಿನ ನಿರ್ವಹಣೆ ಬಹಳ ಮುಖ್ಯ. ಹೌದು ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಬಾಳೆ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಸುನೀತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259555736. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259555736. ತುಂಬ ಸಂತೋಷ ಡಾಕ್ಟರ್ ಸುನೀತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಬಾಳೆ ಬೆಳೆ ಬೇಸಾಯ ಈ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಸಂದರ್ಶಿಸಿದ್ದವರು ಪಿಎಂ ಜಗದೀಶ್. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ, ಗೌರಮ್ಮ ಮತ್ತು ಸಂಗಡಿಗರಿಂದ. ಗೌರಮ್ಮ ಮತ್ತು ಸಂಗಡಿಗರಿಂದ ಇದುವರೆಗೆ ಜನಪದ ಗೀತೆಯನ್ನು ಕೇಳುತ್ತಿದ್ದೀರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನೂರು ಹಸುಗಳಿಗೆ ಆಹಾರ ನೀಡುವ ಕ್ರಮ, ಈ ಕುರಿತು ಡಾಕ್ಟರ್ ಸುಮಾ ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳದಿದ್ದೀರಿ. ಸಂದರ್ಶಿಸುತ್ತಿದ್ದಾರೆ ಪಿಎಂ ಜಗದೀಶ್, ಹಾಗೂ ಜನಪದ ಗೀತೆಗಳನ್ನು ಸಹ ಕೇಳಬಹುದು. ಪುನಃ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಕೃಷಿರಂಗ ಈವರೆಗೆ ಪ್ರಸಾರವಾಯಿತು.